ನುಗ್ಗಿ ದೂರವಿಲ್ಲವೋ, ದೂರವಿಲ್ಲವೋ ಮುಗ್ಗಿ ದೂರವಿಲ್ಲವೋ, ಪರಮಾರ್ಥ ತತ್ವ ಸುಖವ ದೂರವಂ ಬಯಸಿ ಗದೇನು, ಪರಮಾರ್ಥ ತತ್ವ ಸುಖವ ದೂರವಂ ಬಯಸಿ ಗದೇನು, ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ, ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ, ಮನಸ್ಸಿನ ಗದ್ದಲದಿಂದ ಕರಿಕಾದೇನ, ಮನಸ್ಸಿನ ಗದ್ದಲದಿಂದ ಕರಿ ಕಾದೇನ, ಮನಸ್ಸಿನ ಗದ್ದಲದಿಂದ ಕರಿ ಕಾದೇನ, ಮನಸ್ಸಿನ ಗದ್ದಲದಿಂದ ಕರಿ ಕಾದೇನ.